ಬಪ್ಪಣ್ಣವರೇ, ಓದಿದ್ದೇನು? ಓದಿದ್ದು 8ನೇ ತರಗತಿ ಸರ್. ತಂದೆ ಪಾಲ್ ಕೊಟ್ಟಾದ ಮೇಲೆ ನಮ್ಮ ತಮ್ಮನಿಗೆ 2.5 ಎಕರೆ ಹೋಯ್ತು, ನಮಗೆ 2.5 ಎಕರೆ ಬಂತು. ಅದರಲ್ಲಿ ನನ್ನ ಪಾಲು ನಾನು ಮಾಡ್ಕೊಂಡಿದ್ದೀನಿ. ಒಂದು ಕೆರೆ ತೆಗೆದಿದ್ದೀವಿ, ಮೋಟರ್ ಉಂಟು ಸರ್, ಸ್ಪ್ರೇ ಮಿಷಿನ್ ಉಂಟು, ಕಟ್ಟಿಂಗ್ ಮಿಷಿನ್ ಉಂಟು. ತೋಟಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಕಚಡ ಅದಿದೆಲ್ಲ ಕಲಂಸ ನಾವೇ ಮಾಡ್ಕೊಳ್ಳೋದು. ಅಂತೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಜನ ಕರ್ಕೊಂಡು ಮಾಡಿಸ್ತೀವಿ ಸರ್. ಈ ವರ್ಷ ಸಿಕ್ಕಾಬಟ್ಟೆ ಕಾಫಿ ಡ್ರಾಪ್ ಆಯ್ತು ಸರ್. ನಾವು 2 ಎಕರೆಯಲ್ಲಿ ಒಂದು 30 ಚೀಲ ಕಾಫಿ ಕುಯ್ತಿದ್ದೊ. ಈ ವರ್ಷ ಅಷ್ಟೇನು ಕಾಫಿ ಇಲ್ಲ, ಕಾಫಿ ಎಲ್ಲ ಫುಲ್ ಡ್ರಾಪ್ ಆಯ್ತು ಸರ್, ಮಳೆ ಜಾಸ್ತಿ. ಈ ವರ್ಷ ಒಂದು ಹೊಸ ಸ್ಪ್ರೇ ಮಿಷಿನ್ ತಗೊಂಡಿದ್ದೀನಿ, 15,000 ಆಯ್ತು ಸರ್. ಪೈಪಿಗೆ 6,000 ಸರ್. ಒಂದು 100 ಮೀಟರ್ ಸಾಕು ಸರ್ ನಮಗೆ. ರೋಡ್ ಸೈಡ್ ಅಲ್ಲಿ ಇದೆ ತೋಟ ಎಲ್ಲ. ಮತ್ತೆ ಕೆರೆಯಿಂದ ನೀರು ಹಾಸ್ತೀವಿ ತೋಟಕ್ಕೆ. ಕಟ್ಟಿಂಗ್ ಮಿಷಿನ್ ತಗೊಂಡಿದೀವಿ, ಇಲ್ಲಿ ಕರೆದ್ರೆ ಕಟ್ಟಿಂಗ್ ಉಂಟು ಅಂತ ಹೇಳಿದ್ರೆ ಕಟ್ಟಿಂಗ್ ಮಾಡಕ್ ಹೋಯ್ತಿದೀವಿ ಸರ್. ಈ ವರ್ಷ ಮಳೆ ಜಾಸ್ತಿ ಆಗಿ ಪಂಚಾಯತಿ ಅವರು ಕರೆಸ್ತಿದ್ರು. ಮತ್ತೆ ಇನ್ನು ಸೀಸನ್ ಅಲ್ಲಿ ಕಿತ್ಲೆ ಹಣ್ಣು, ಬಾಳೆಹಣ್ಣು, ಬಟರ್ ಫ್ರೂಟ್ ಇದೆಲ್ಲ ಮಾಡ್ತೀವಿ ಸರ್. ಸೀಸನ್ ಬಂದು ತೋಟ ಕಂಟ್ರೋಲ್ ತಗೊಳ್ತೀವಿ, ಕುಯ್ದು ಎಲ್ಲಿ ಮಾರ್ಕೆಟ್ ಬೆಲೆ ಇರ್ತದೆ ಅಲ್ಲಿ ಕೊಡ್ತೀವಿ. ಮತ್ತೆ ಇನ್ನು ಒಂದು 1-2 ತಿಂಗಳಾಯ್ತು ಸರ್, ಸಿಲ್ವರ್ ಮಳೆಯಲ್ಲಿ ಬಿದ್ದಿರ್ತದಲ್ಲ ಅದೆಲ್ಲ ಕಟ್ಟಿಂಗ್ ಮಾಡಿ ಅದು ಕುಶಾನಾರ ತಗೊಂಡು ಹೋಯ್ತೀವಿ ಸರ್. ಸೀಸನ್ ಅಲ್ಲಿ ದಸರಾ, ಕಾಯರ್ ಸಂಕ್ರಮಣ, ರೋಡ್ ಸೈಡ್ ಅಂಗಡಿ ಇಡ್ತೀವಿ ಸರ್. ಟೂರಿಸ್ಟ್ ಅವರು ಬರ್ತಾರೆ, ಸ್ವಲ್ಪ ವ್ಯಾಪಾರ ಆಯ್ತದೆ. ಜೇನು, ವೈನು, ಹಲಸಿನಕಾಯಿ, ಕಿತ್ಲೆ ಹಣ್ಣು, ಸೀಬೆಕಾಯಿ, ಜ್ಯೂಸು, ನೀರು ಇದೆಲ್ಲ ಇದ್ದ ಅಂಗಡಿ ಸೈಡ್ ಇಡ್ತೀವಿ ಸರ್. ಮತ್ತೆ ಇನ್ನು ನೀರು ಹಾಯಿಸ್ತೀವಿ ಸರ್ ತೋಟಕ್ಕೆ. ಮೋಟ್ರ್ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ, ಅದು ಪುನಃ ಮಾರ್ಚ್ ಟೈಮಲ್ಲಿ ಕೆರೆಗೆ ತೆಗೆ ಮಡಗಿ ನೀರು ಹಾಸ್ತೀವಿ. ಗೊಬ್ಬರ ಅದಿದೆಲ್ಲ ಕ್ಲೀನ್ ಆಗ್ತೀವಿ. ಇರೋ ಸಣ್ಣ ಇದು ಸರ್ ನಮಗೆ. ಸಣ್ಣ ಹಿಡುವಳಿ ಆದ್ರೂ ನಿಮ್ಮ ಕೃಷಿ ಅಲ್ಲದೇ ಕೃಷಿಗೆ ಪೂರಕವಾಗಿ ಮತ್ತೆ ಇಲ್ಲಿಯ ಅಗತ್ಯತೆಗೆ ತಕ್ಕಂತೆ ಆಲೋಚನೆಗಳನ್ನು ಇಟ್ಕೊಂಡು ಸಾಕ್ತಿದ್ರಿ. ನೋಡಿ, ಯಂತ್ರಗಳನ್ನ ನೀವು ಹೇಗೆ ತೆಗೆದುಕೊಂಡ್ರಿ? ನಿಮ್ಮ ದುಡಿಮೆಯಲ್ಲಿ ಅಥವಾ ಸಾಲಕ್ಕೆ ಹಣ ಪಡ್ಕೊಂಡು ಏನಾದ್ರೂ ಇಲಾಖೆಯವರು ಸಬ್ಸಿಡಿ ಆಗಿ ಅನುದಾನವನ್ನು ಕೊಟ್ರೆ ಹೇಗೆ? ಇಲ್ಲ ಸರ್, ಸಬ್ಸಿಡಿಯಲ್ಲಿ ಪೈಪು ಕೊಟ್ರು. ಸಬ್ಸಿಡಿ ಅಂತ ಹೇಳಿದ್ರೆ ಸಬ್ಸಿಡಿ ಅಂತ ಬರೋದಿಲ್ಲ ಸರ್. ಮೋಟ್ರಿಗೆ ಎಲ್ಲಾ ಖರ್ಚು ಅಂತ ಹೇಳುವಾಗ ನನಗೆ ಆ ಕಡೆ ಹೋಗೋದು ತಿರುಗಾಡೋದಂತ 35,000 ರೂಪಾಯಿ ಆಯ್ತು ಸರ್. ಪೈಪ್ ಅಷ್ಟೇ, 22 ಪೈಪ್ ಏನೋ ಕೊಟ್ರು, 2,000 ರೂಪಾಯಿ. ಅದು ಫಸ್ಟ್ಲೇ ನಮ್ಮ ಕೈಲಿ ದುಡ್ಡು ಇದ್ದು ಚಲನ ಕಟ್ಟಿ ಬ್ಯಾಂಕಿಗೆ ಅಲ್ಲಿಂದ ತೆಗೆ ಚಲನ ಅವ್ರಿಗೆ ಕೊಟ್ರೆ ಪೈಪ್ ಮೋಟರ್ ಕೊಟ್ರು ಸರ್. ಕಟ್ಟಿಂಗ್ ಮಿಷಿನ್ ಏನಿಲ್ಲ ಸರ್, ಸ್ವಂತ ನಾವೇ ಕೆಲಸ ಮಾಡಿ ದುಡ್ದಿದ್ದು ತಗೊಂಡಿದ್ವಿ. ಸ್ಪ್ರೇ ಮಿಷಿನ್ ತಗೊಂಡೆ, ಅದು ನಾವೇ ಕಷ್ಟಪಟ್ಟು ದುಡ್ದು ಉಳಿಕೆ ಬಳಕೆ ಎಲ್ಲ ಸೇರಿಸಿ ಮಾಡಿ ತಗೊಂಡಿದ್ದು. ಇನ್ನು ಸಾಲ ಅದಿದ್ದು ಮಾಡಿ ತಗೊಂಡಿಲ್ಲ ಸರ್. ಕಚಡ ಮಿಷಿನ್ ತೆಗಿಬೇಕು ಅಂತಿದ್ದೀನಿ, ಈ ವರ್ಷ ತೆಗಿಬೇಕು ಸರ್ ಕಾಫಿ ಬಂದ ಮೇಲೆ. ಕಟ್ಟಿಂಗ್ ಮಿಷಿನ್ ತೆಗೆದುಕೊಂಡು ಎಷ್ಟು ವರ್ಷ ಆಯ್ತು? ಕಟ್ಟಿಂಗ್ ಮಿಷಿನ್ ಜನವರಿಯಲ್ಲಿ ತಗೊಂಡಿದ್ವಿ ಸರ್, 15,000 ರೂಪಾಯಿ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಬಳಕೆ ಮಾಡ್ಕೊಂಡ್ರೆ ಅಥವಾ ಬೇರೆ ಕಡೆಗೆ ಅದನ್ನ ಉಪಯೋಗಿಸಿಕೊಂಡು ದುಡಿದುದ್ದು ಹೆಚ್ಚ? ಬೇರೆ ಕಡೆ ಸ್ವಲ್ಪ ದುಡಿದಿದ್ದೀನಿ, ಇಲ್ಲ ಅಂತಿಲ್ಲ. ನಮ್ದೇ ಈಗ ನಾನು ಸಿಲ್ವರ್ ವ್ಯಾಪಾರ ಮಾಡ್ತೀನಿ ಅಲ್ಲ, ತೋಟದಲ್ಲಿ ಮಳೆಗಾಲದಲ್ಲಿ ಬಿದ್ದಿದ್ದು, ಅದ್ರಲ್ಲಿ 1-2 ಡಬಲ್ ದುಡ್ಡು ಬಂದಾಯ್ತು ಸರ್. ಅಂದ್ರೆ ಆ ಯಂತ್ರವನ್ನ ನೀವೇ ಬಳಕೆ ಮಾಡಿಕೊಂಡು ಒಂದ್ ರೀತಿಯಲ್ಲಿ ಯಂತ್ರವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಸಿಲ್ವರ್ ಮರಗಳನ್ನ ಕತ್ತರಿಸಿ ಅದನ್ನ ಎಲ್ಲಿ ಸಾಗಿಸ್ತೀರಿ? ಅದು ಕುಶಾಲನಗರ ಡಿಪೋಗೆ ಸಾಗಿಸ್ತೀವಿ ಸರ್. ಇಲ್ಲಾದ್ರೂ ಕೂಡಮಂಗ್ಳೂರು ಫ್ಲೈವುಡ್ ಫ್ಯಾಕ್ಟರಿ ಉಂಟು ಸರ್, ಅಲ್ಲಿಗೆ ಸಾಗಿಸ್ತಿದ್ದೀವಿ ಸರ್. ಯಂತ್ರ ಚೆನ್ನಾಗಿ ಇಟ್ಕೊಂಡ್ರೆ ಉತ್ತಮವಾಗಿ ಬಳಕೆ ಬರುತ್ತೆ, ಮತ್ತೆ ಅದರಿಂದ ವರಮಾನನೂ ಸಿಗುತ್ತಲ್ವಾ? ಹೌದು ಸರ್. ಯಂತ್ರ ತಗೊಂಡಿದ ಮೇಲೆ ಹಾಗೆ ಬಿಸಾಡ್ ಬರ ಸರ್, ಕ್ಲೀನ್ ಮಾಡಬೇಕು. ಜನವರಿಲಿ ತಗೊಂಡಿದ್ದು, ಒಂದು 3 ಸಾರಿ ಸರ್ವಿಸ್ ಕೊಟ್ಟಿದ್ದೀನಿ. ಪಾರ್ಟ್ಸ್ ಎಲ್ಲ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಎಲ್ಲ ಹೋದ್ರೆ ಕಷ್ಟ. ಒಂದ್ ಸಾರಿ ಸರ್ವಿಸ್ಗೆ 500 ರೂಪಾಯಿ ಆಯ್ತದೆ, ಅದರಲ್ಲಿ ಬೇಜಾರೇನಿಲ್ಲ ಸರ್. ಸಿಂಪರಣೆ ಯಂತ್ರವನ್ನ ತೆಗೆದುಕೊಂಡಿದ್ದೀನಿ, ಸ್ಪ್ರೇಯರ್ ಅಂತ ಅನ್ಕೊಂಡು ಹೇಳಿದ್ರಿ, ನಿಮ್ಮ ತೋಟಕ್ಕ ಅಥವಾ ಬೇರೆ ತೋಟಕ್ಕೂ ಉಪಯೋಗಿಸ್ಕೊಳ್ತೀರಾ? ಇಲ್ಲ ಸರ್, ಅದು ನಮ್ ತೋಟಕ್ಕೆ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕೇಳಿದ್ರೆ ಕೊಡ್ತಾರೆ, ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರೆ. ಸ್ವಲ್ಪ ಇದಾದ್ರೂ ಯಂತ್ರ ಇರ್ಲಿ ಅಂತ ಸ್ಪ್ರೇ ಮಿಷಿನ್ ತಗೊಂಡಿದ್ ಸರ್. ನೋಡಿ, ಕಷ್ಟ ಕಷ್ಟ ಅಂತ ಅನ್ಕೊಂಡು ಸುಮ್ಮನಿದ್ರೆ ಕಷ್ಟಗಳು ಹೆಂಗೆ ಬಗೆಹರಿಯೋದು? ದಾರಿಗಳಿದಾವೆ. ಈಗ ನಿಮ್ಮ ತೋಟದ ಕೆಲಸಗಳನ್ನು ಮಾಡಿಕೊಂಡು ಈ ಕಡೆ ಎಲ್ಲೆಲ್ಲಿ ತೋಟಗಳಲ್ಲಿ ಸಿಲ್ವರ್ ಮರಗಳು ಬೀಳ್ತಾವ ಅದನ್ನೆಲ್ಲ ಕತ್ತರಿಸಿಕೊಂಡು ಅದನ್ನು ಡಿಪೋಗಳಿಗೆ ಸಾಗಿಸಿ ಅಲ್ಲಿನೂ ವರಮಾನವನ್ನ ಗಳಿಸ್ಕೊಳ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹೇಳ್ತಾ ಇದ್ರಿ, ಬಟರ್ ಫ್ರೂಟು, ಕಿತ್ತಳೆ, ಇನ್ನು ಬೇರೆ ಬೇರೆ ಹಣ್ಣುಗಳನ್ನ ಬೇರೆ ಬೇರೆ ಅವ್ರ ತೋಟದಿಂದ ತೆಗೆದುಕೊಂಡು ಮಾರಾಟ ಮಾಡ್ತೀರಿ, ಹೇಗೆ? ಹೌದು ಸರ್, ನಾವು ಇಲ್ಲಿ ತೋಟದಲ್ಲಿ ತಗೊಳ್ತೀವಿ. ನನ್ನ ಜೊತೆ ಈಗ ಒಂದು ಹುಡುಗ ಇದ್ದಾನೆ ರಂಜು ಅಂತ, ಅವನ್ ನಾನು ಒಟ್ಟಿಗೆ ಮಾಡೋದು. ತೋಟದವ್ರು ಕೊಟ್ಟು ಏನ್ ಸಿಗ್ತದೆ ಅದ 2 ಜನ ಖರ್ಚೆಲ್ಲ ಕಳೆದು ಡಿವೈಡ್ ಮಾಡ್ಕೊಳ್ತೀವಿ ಸರ್. ನೋಡ್ತೀವಿ ಮಾರ್ಕೆಟ್, ಒಂದು ಸುಂಟಿಗೊಬ್ಬ ನೋಡ್ತೀವಿ ಹೇಗೆ ಉಂಟು ಮಾರ್ಕೆಟ್ ಅಂತ, ಇಲ್ಲ ಕುಶಾಲನಾರು ನೋಡ್ತೀವಿ. ಸುಂಟಿಗೊಬ್ಬಕ್ಕೂ ಕುಶಾಲನಾರಿಗೂ ಟ್ಯಾಲಿ ಮಾಡಿದ್ ನೋಡ್ತೀವಿ. ಕುಶಾಲನಾರ ರೇಟ್ 1 ರೂಪಾಯಿ ಜಾಸ್ತಿ ಅಂತ ಹೇಳಿದ್ರೆ ನಾವು ಕುಶಾಲನಾರ ಹಾಕ್ತೀವಿ ಸರ್. ಅಲ್ಲಿಂದ ಬಾಡಿಗೆ ಖರ್ಚೆಲ್ಲ ಕಳೆದು ಎಷ್ಟುಂಟು ಟ್ಯಾಲಿ ಮಾಡಿ ತೋಟದವ್ರಿಗೆ ಕೊಟ್ಟು ಇನ್ನು ಇದ್ದಿದ್ದು ಡಿವೈಡ್ ಮಾಡ್ಕೊಳ್ತೀವಿ. ಆ ಕಡೆ ಈ ಕಡೆ ಅಭ್ಯಂತರ ಏನ್ ಮಾಡೋದಿಲ್ಲ ಸರ್ ನಾವು. ಈಗ ಹೇಗೆ ಬೆಲೆಯನ್ನ ನಿಗದಿ ಮಾಡ್ತೀರಿ ತೋಟದವರಿಗೆ? ಈಗ ಬಟರ್ ಫ್ರೂಟ್ ತಗೊಳ್ಳಿ, ಕಿತ್ಲೆ ತಗೊಳ್ಳಿ, ಮಾರಾಟ ಮಾಡಿದ್ಮೇಲೆ ಹಣ ಕೊಡ್ತೀರಾ ಅಥವಾ ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಇಷ್ಟಕ್ಕಂತ ಗುತ್ತಿಗೆ ತೆಗೆದುಕೊಳ್ತೀರಾ ಅಥವಾ 1 ಕೆಜಿಗೆ ಅಥವಾ 1 ಕ್ವಿಂಟಲ್ಗೆ ಇಷ್ಟಂತ ಬೆಲೆ ನಿಗದಿ ಮಾಡ್ಕೊಳ್ತೀರಾ, ಹೇಗೆ? ಇಲ್ಲ ಸರ್, ಬಟರ್ ಫ್ರೂಟ್ ಒಂದು ಅಂದಾಜಿ, ಒಂದು 100 ಕೆಜಿ ಬರ್ತದ ಫುಲ್ ಕ್ಯಾಶೇ ಕೊಡ್ತೀವಿ. ಕ್ಯಾಶ್ ಕೊಟ್ಟು ಆದ ಮೇಲೆ ಇನ್ ನಮಗೆ ಅದು ಒಂದು ಎರಡು ತಿಂಗಳು ಮೂರು ತಿಂಗಳು ಇರ್ತೀವಿ. ಕಿತ್ತಳೆ ಹಣ್ಣು ಇಟ್ಕೊಂಡ್ರೆ ಫುಲ್ ಇಷ್ಟು ಅಂತ ಅಡ್ವಾನ್ಸ್ ಮಾಡ್ತೀವಿ, ಕುಯ್ಬೇಕಾದ್ರೆ ಫುಲ್ ಅಮೌಂಟ್ ಅವ್ರಿಗೆ ಸೆಟಲ್ಮೆಂಟ್ ಮಾಡಿ ಇನ್ನು ನಾವು ಕುಯ್ಕೊಳ್ಳೋದು ಸರ್. ಸಣ್ಣ ಹಿಡುವಳಿ ಇಟ್ಕೊಂಡು ಬಿಡುವಿನ ಸಮಯವನ್ನ ಉಪಯೋಗಿಸಿಕೊಂಡು ಈ ರೀತಿಯ ದುಡಿಮೆಯಲ್ಲಿ ತೊಡಸ್ಕೊಳ್ಳೋದು ಒಳ್ಳೇದೇ. ನಿಮ್ಮ ಕಾಫಿ ತೋಟದಲ್ಲಿ ಅರಬಿಕಾ ಇದೆ, ರೋಬಸ್ಟನು ಇದೆಯಲ್ವಾ? ಎರಡು ಇದೆ ಸರ್, ಅರಬಿಕಾ ಇದೆ, ರೋಬಸ್ಟ್ ಇದೆ ಸರ್. ಇನ್ನು ನಮ್ಮ ತೋಟದಲ್ಲಿ ಸ್ವಲ್ಪ ಕಿತ್ತಳೆ ಹಣ್ಣು ಉಂಟು, ಅದೆಲ್ಲ ಒಟ್ಟಿಗೆ ಇದು ಮಾಡಿ ಕೊಡೋ ಸರ್. ತೋಟದಲ್ಲಿ ಕಿತ್ತಲ್ದಲ್ಲೇ ಬಾಳೆಯನ್ನು ನೋಡ್ತಾ ಇದೀವಿ, ಮತ್ತಿನ್ನು ಕೈ ಹುಳಿ ಅಥವಾ ಬೇರೆ ಬೇರೆ ಹುಳಿ ಬೆಳೆಗಳು ಇರಬೇಕಲ್ವಾ ಸರ್? ಕೈ ಹುಳಿ ನಿಂಬೆ ಹುಳಿ ಅಂತದ ಯಾವ್ದಿಲ್ಲ ಸರ್, ಇರ್ತದೆ ಎಲ್ಲ. ಮಳೆ ಜಾಸ್ತಿ ಆಗಿ ಬಂದು ಬಿದ್ದೋಯ್ತ ಸರ್. ಬಾಳೆ ಗಿಡಗಳು ಸುಮಾರಿದಾವೆ, ಎಂತ ಬಾಳೆ ಇದೆ? ಮರಬಾಳೆ, ಹೂಬಾಳೆ, ಬೂದಿ ಬಾಳೆ ಅಂತ ಹೇಳ್ತಾರೆ ಸರ್. ಅವು ಮೂರು ಜಾತಿ ಬಾಳೆ ಉಂಟು ಸರ್. ಬಳಕೆಗೂ ಆಗುತ್ತೆ, ಮಾರಾಟಕ್ಕೂ ಆಗುತ್ತಲ್ವಾ? ಹೌದು ಸರ್, ಬಳಕೆಗೆ ಆಯ್ತದೆ, ಮಾರಾಟಕ್ಕೆ ಆಯ್ತದೆ. ಜಾಸ್ತಿ ಇದ್ರೆ ಮಾರಾಟ ಮಾಡ್ತೀವಿ, ಸ್ವಲ್ಪ ಇದ್ರೆ ಮನೆ ಬಳಕೆಗೆ ತಗೊಳ್ತೀವಿ ಸರ್. ಆನೆಗಳು ಬರೋದಿಲ್ವಾ ಇಲ್ಲಿಗೆ? ಆನೆಗಳಿಲ್ಲ ಸರ್, ಮೇಲೆ ಬೆಟ್ಟದಲ್ಲಿ ಆನೆ ಕಾಟಿ ಅವು ಉಂಟು ಸರ್. ಅಲ್ಲಿಗೆ ಒಂದು 6-7 ಕಿಲೋಮೀಟರ್ ಆಯ್ತದೆ. ಇಲ್ಲಿ ಆನೆ ಕಾಟಿ ಅದ್ಯಾವ್ದಿಲ್ಲ ಸರ್. ಆನೆಗಳ ಕಣ್ಣಿಗೆ ಬಾಳೆ ಬಿದ್ದಿಲ್ಲ ಅಥವಾ ಆನೆಗಳು ಬರ್ಲಿಕ್ಕೆ ಆಗೋದಿಲ್ಲ, ಹೇಗೆ? ಆನೆ ಈ ಕಡೆ ಬರೋದಿಲ್ಲ ಸರ್, ಇಲ್ಲಿ ಕಾಡಿಲ್ಲ, ಎಲ್ಲ ತೋಟ ಆಗುಂಟು. ಅದರಿಂದ ಆನೆ ಫುಲ್ ಬೆಟ್ಟದಲ್ಲೇ ಇರೋದು ಸರ್, ಈ ಕಡೆ ಬರ್ತಾ ಇಲ್ಲ ಸರ್. ಹಂದಿಗಳು, ಕೋತಿಗಳು? ಹಂದಿಗಳು ಬೇಕಾದಷ್ಟು ಉಂಟು ಕಾಡಂದಿ ಸರ್, ಕೋತಿಗಳು ಇಲ್ಲಿ ಎಲ್ಲಿಲ್ಲ ಸರ್. ಬಾಳೆ ತೆಂಗಿನ ತೋಟದಲ್ಲೂ ಬೆಳೆಯೋದಿದೆ, ಅಡಿಕೆ ತೋಟದಲ್ಲಿ ಹಾಕೋದಿದೆ, ಕಾಫಿ ತೋಟದಲ್ಲೂ ಸಾಗುವಳಿ ಮಾಡೋದಿದೆ. ಕೆಲವೊಬ್ರು ಬಾಳೆಯೊಂದಿಗೆ ಕಾಫಿ ಇದ್ರೆ ಕಾಫಿ ಚೆನ್ನಾಗಿ ಬರೋದಿಲ್ಲ ಅಂತ ಅನ್ಕೊಂಡು ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಬರೀ ಕಾಫಿಯನ್ನ ಉಳಿಸಿಕೊಳ್ಳೋರು ಇದಾರೆ, ಏನಂತೀರಿ? ಕಾಫಿ ಜೊತೆಗೆ ಅಥವಾ ತೋಟಗಳಲ್ಲಿ ಅಲ್ಲಲ್ಲಿ ಬಾಳೆ ಇಟ್ಕೊಂಡ್ರೆ ಒಳ್ಳೇದಂತ ಅನ್ಸುತ್ತಾ ಅಥವಾ ಏನು ನಿಮ್ಮ ಅನುಭವ? ಬಾಳೆ ಇದ್ರೆ ಒಳ್ಳೆ ಸರ್, ಸೈಡ್ ಖರ್ಚಿಗೆ ಆಯ್ತದೆ, ಸಂತೆ ಖರ್ಚಿಗೆ ಆಯ್ತದೆ. ಆದ್ರೆ ಸೈಡ್ ಅಲ್ಲಿ ಇರ್ಬೇಕು, ತೋಟದ ಮಧ್ಯದಲ್ಲಿ ಇರಬಾರ್ದು ಸರ್. ಅಡಿಕೆ ತೆಂಗು ಹಾಕೊಂಡಿದ್ದೀರಾ? ಅಡಿಕೆ ತೆಂಗು ಅದ್ಯಾವ್ದಿಲ್ಲ ಸರ್. ಭತ್ತ ಬೆಳ್ಕೊಳ್ತೀರಿ ಅಲ್ವಾ, ಎಷ್ಟು ವರ್ಷಗಳಿಂದ? ಭತ್ತ ನಮ್ಮ ತಂದೆ ಕಾಲದಿಂದ ಹಾಗೆ ಬೆಳೆಸ್ಕೊಳ್ತಿದ್ದೀವಿ ಸರ್. 15 ಗಾಡಿ ಭತ್ತ ಆಯ್ತದೆ, ಅದ ಗಮ್ಸಾಲು ಹಾಕಿದೀವಿ ಸರ್. ಗಮ್ಸಾಲೆಯನ್ನ ಯಾಕೆ ಸುಮಾರು ವರ್ಷಗಳಿಂದ ಬೆಳ್ಕೊಂತ ಬಂದಿದ್ದೀರಿ? ನಮ್ ತಂದೆ ಕಾಲದಿಂದ ಅದೇ ಹಾಕಿದ್ರು, ಅದನ್ನ ರೂಢಿ ಮಾಡ್ಕೊಂಡು ಮುಂದೆ ಅದೇ ಬಂದಿದೀವಿ ಸರ್. ಈಗ BKB ಹಾಕೋದಿದೆ, ಇಂಟಾನು ಮತ್ತು ಕಜಬಿಳಿಯ ಅಥವಾ ಇನ್ನು ಬೇರೆ ಬೇರೆ ತಳಿಗಳನ್ನ ನಮ್ಮ ಕೊಡಗಿನಲ್ಲಿ ರೈತರು ಬೆಳ್ಕೊಳ್ಳೋದಿದೆ. ಗಮ್ಸಾಲೆಯ ವಿಶೇಷತೆ ಏನು ಹೇಳಿ ನಮ್ಮ ಶ್ರೋತೃಗಳಿಗೆ. ಗಮ್ಸಾಲೆ ಅಂತ ಹೇಳಿದ್ರೆ ನಮ್ ತಂದೆ ಕಾಲದಿಂದ ಹಾಗೆ ಅದನ್ನ ಹಾಕ್ತಿದ್ರು, ಅದೇ ರೂಢಿ, ಅದೇ ಮುಂದೆ ಬಂದುಂಟು. ಇನ್ ಬೇರೆ ಹಾಕಿದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಳೆ ಜಾಸ್ತಿ ಅಂತ ಹೇಳಿ ಅದನ್ನ ಬಿಟ್ಟಿದ್ರೆ ಏನು ಗೊತ್ತಿಲ್ಲ ಸರ್, ಅದನ್ನೇ ಮುಂದೆ ಹರಿಸ್ಕೊಂಡು ಅದೇ ಬರ್ತಿದ್ದೀವಿ. ಎಷ್ಟು ತಿಂಗಳ ಬೆಳೆ, ಯಾವಾಗ ಹಾಕೊಳ್ತೀರಿ, ಯಾವಾಗ ಕಟಾವ್ ಮಾಡ್ಕೊಳ್ತೀರಿ? ಜೂನ್ ಅಲ್ಲಿ ಬೀಜ ಹಾಕ್ತೀವಿ ಸರ್, ಜುಲೈಲಿ ಹಾಕಿ ಡಿಸೆಂಬರ್ ಕಟಾವ್ ಸರ್. ಇಳುವರಿ ಹೇಗಿದೆ? ಇಳುವರಿ ಪರವಾಗಿಲ್ಲ ಸರ್, ಮಳೆ ಜಾಸ್ತಿ, ಮಳೆ ಕಮ್ಮಿ ಆದ್ರೆ ಚೆನ್ನಾಗಿ ಬರ್ತದೆ, ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಸರ್. ದನಕರುಗಳಿಗೆ ಹುಲ್ಲು ಸಿಗುತ್ತೆ, ಮತ್ತೆ ನಿಮಗೆ ಬಳಕೆಗೂ ಅಕ್ಕಿ ಲಭ್ಯ ಆಗುತ್ತೆ, ಜೊತೆಗೆ ಮಾರಾಟನೂ ಮಾಡ್ತಿರ್ಬೇಕಲ್ವಾ? ಇಲ್ಲ ಸರ್, ನಮ್ಮ ಖರ್ಚಿಗೆ ಇರೋದು ಭತ್ತ ಸರ್, ಮಾರಾಟ ಮಾಡೋದಿಲ್ಲ. ದನಕರುಗಳ ಹುಲ್ಲು ಆಯ್ತದೆ, ಮಾರಾಟ ಮಾಡಕ್ ಹೋಗಲ್ಲ ಸರ್. ಹಂದಿಗೆ ಕೊಡ್ತೀರಿ ನಾವು? ಹಂದಿಗೆ ಕೊಡ್ತೀವಿ ಸರ್, ಹಂದಿಗೆ ತೌಡು ನುಚ್ಚಿ ಮಿಲ್ಲಿಗೆ ಹೋಯ್ತೀವಲ್ಲ ಸರ್, ಆ ತೌಡು ನುಚ್ಚಿ ಎಲ್ಲ ಹಂದಿಗೆ ಸರ್. ಹಂದಿನ ನೀವು ಬೆಳೆಸ್ತಿರಲ್ಲ, ಅದಕ್ಕೇನಾದ್ರೂ ಹೊರಗಡೆ ಪದಾರ್ಥ ತರ್ತೀರಾ ಅಥವಾ ಇಲ್ಲದೆ ಕೊಟ್ಟು ಸುಖವಾಗಿ ಅಭಿವೃದ್ಧಿ ಪಡಿಸ್ತೀರಿ, ಹೇಗೆ? ಇಲ್ಲ ಸರ್, ಹೊರಗಡೆಯಿಂದ ಸೊಪ್ಪು ಅದು ಇದು ಅಂಗಡಿಯಿಂದ ವೇಸ್ಟ್ ಅದಿದ್ದು ಯಾವ ತರದು ಸರ್, ಇಲ್ಲಿದೆ ಮನೆದೇನು ಉಂಟು ಅಕ್ಕಿ ಅದಿದ್ದು ಬೇಯಿಸಿ ಅದನ್ನೇ ಹಾಕೋದು ಸರ್, ಹೊರಗಡೆಯಿಂದ ಯಾವ ತರದ ಇಲ್ಲ ಸರ್. ದನಕರುಗಳು ಅಪ್ಪನ ಕಾಲದಿಂದ ಅಥವಾ ತಾತನ ಕಾಲದಿಂದ ಇಟ್ಕೊಂತ ಬಂದಿದ್ರಿ, ಈಗಲೂ ಬಿಟ್ಟಿಲ್ಲ ಅಲ್ವಾ? ತಂದೆ ಕಾಲದಿಂದ ಬರ್ತಾ ಇತ್ತು, ಈಗಲೂ ಬಿಟ್ಟಿಲ್ಲ, 2 ಹಸ ಉಂಟು. ಸಗಣಿ ಗೊಬ್ಬರ ಸಿಗುತ್ತೆ, ಹಾಲು ಮೊಸರು ಮಜ್ಜಿಗೆ ಇದೆಲ್ಲ ಮನೆ ಬಳಕೆಗೆ ಸಿಕ್ಕೇ ಸಿಗುತ್ತಲ್ವಾ? ಹೌದು ಸರ್, ಸಗಣಿ ಗೊಬ್ಬರ ನಾವು ಸ್ವಲ್ಪ ತೋಟಕ್ಕೆ ಹಾಕ್ತೀವಿ ಸರ್, ಜಾಸ್ತಿ ಆಗಿದ್ರೆ ಮಾರಾಟ ಮಾಡ್ತೀವಿ ಸರ್. ಒಂದು ಪಿಕಪ್ಗೆ 4,000 ರೂಪಾಯಿಗೆ ಬಂದು ತಗೊಂಡು ಹೋಯ್ತು, ಕಳೆದ ವರ್ಷ ತಗೊಂಡು ಹೋದ್ರೆ ಒಂದ್ 2 ಪಿಕಪ್. ಜಾಸ್ತಿ ಆದ್ರೆ ಮಾರಾಟ ಮಾಡೋದು, ಗದ್ದೆಗೆ ಅದು ತೋಟಕ್ಕೆ ಹಾಕಿ, ಇಲ್ಲಾದ್ರೆ ನಮ್ಮ ಬಳಕೆಗೆ. ಯಾವಾಗಲೂ ಒಂದ್ 2-3 ಹಸುಗಳು ಕರುಗಳು ಇರ್ತಾವ, ಹೇಗೆ? 2 ಹಸುಗಳು ಇದ್ದೇ ಇರ್ತವೆ ಸರ್, ಹಸು ಕರ ಹಾಕಿದ್ರೆ ಅದೇ, ಜಾಸ್ತಿ ಆದ್ರೆ ಮಾರಾಟ ಮಾಡ್ತೀವಿ ಸರ್. ನಿಮ್ಮ ಸಹೋದರ ಬೆಂಗಳೂರಿನಲ್ಲಿ ಇದಾರೆ ಅಂತ ನಿಮ್ ತಂದೆ ಹೇಳ್ತಾ ಇದ್ರು, ನೀವು ಬೆಂಗಳೂರಿಗೆ ಅಥವಾ ಆ ಕಡೆ ಕಡೆ ಹೋಗ್ಲಿಕ್ಕೆ ಆಲೋಚನೆ ಮಾಡ್ಲಿಲ್ವಾ, ಹೇಗೆ? ಇಲ್ಲ ಸರ್, ನಾವು ಆ ಕಡೆ ಕಡೆ ಹೋಗ್ಲಿಕ್ಕೆ ಯೋಚನೆ ಏನ್ ಮಾಡಿಲ್ಲ ಸರ್, ಊರಲ್ಲಿ ಇರುವ ಹಳ್ಳಿಯಲ್ಲಿ ಇರುವ ಟೌನ್ ಬೇಡ ಅಂತ ಆಯ್ತು ಸರ್. ಓದಿದ ತಕ್ಷಣ ಕೃಷಿಗೆ ಬಂದ್ರೆ ಅಥವಾ ಏನಾದ್ರೂ ಬೇರೆ ಉದ್ಯೋಗ ಮಾಡಿ ಈ ಕಡೆ ಬಂದ್ರೆ? ನಾವು ಲಾರಿಯಲ್ಲಿ ಇದ್ದೇವೆ ಸರ್, ಲಾರಿ ಡ್ರೈವರ್ ಆಗಿದ್ದೆ ಒಂದು 6-7 ವರ್ಷ. ಅಲ್ಲಿಂದ ಕೃಷಿಗೆ ಬಂದೆ ಸರ್, ಈ ಕೃಷಿಗೆ ಬಂದು ಒಂದು 5 ವರ್ಷ ಆಯ್ತು ಸರ್. 5 ವರ್ಷದಲ್ಲಿ ಮೋಟರ್ ಇದು ಸ್ಪ್ರಿಂಕ್ಲರ್ ಪೈಪ್ ಎಲ್ಲ ತಗೊಂಡು ಈಗ ಮಾಡಿದ್ ಸರ್. ಜೀವನವನ್ನ ಕಟ್ಕೊಳ್ಳಿಕ್ಕೆ ಒಂದಲ್ಲ 10-6 ದಾರಿಗಳಿದಾವೆ. ಕೆಲವೊಬ್ರು ಕಾರ್ಮಿಕರಾಗಿ ದುಡಿದು ಬಹಳ ನೆಮ್ಮದಿಯಾಗಿದ್ದಾರೆ, ತೋಟಗಳಲ್ಲಿ ಅವ್ರು ಹೇಳಿದ ಕೆಲಸನೆಲ್ಲ ಮಾಡಿ ಅಚ್ಚುಕಟ್ಟಾಗಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಂಬಿಟ್ರೆ ಮಕ್ಕಳು ತರ ಸಾಕೋದಿದೆ ಎಷ್ಟೋ ತೋಟದ ಮಾಲೀಕರು. ಹಾಗೆ ಇತರೆ ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗೋದಿದೆ. ಇನ್ನು ಗುತ್ತಿಗೆ ತೆಗೆದುಕೊಂಡು ಜಮೀನುಗಳನ್ನ ಕೃಷಿ ಮಾಡಿಕೊಂಡು ಬೆಳೆ ಮಾಡಿಕೊಂಡು ಅಲ್ಲಿನೂ ದುಡ್ಡು ಗಳಿಸೋದಿದೆ. ನೀವು ಬೇರೆಯವರ ಜಮೀನನ್ನ ತೋಟವನ್ನ ಗುತ್ತಿಗೆಗೆ ತೆಗೆದುಕೊಳ್ಳುವ ಒಂದು ಆಲೋಚನೆಯಿಂದ ಕೆಲಸ ಮಾಡ್ಕೊಂತ ಬಂದಿದ್ರೆ ಹೇಗೆ ಸರ್? ಕಳೆದ ವರ್ಷ ಒಂದು ಕಾಫಿ ತೋಟ ಕಾಂಟ್ರಾಕ್ಟ್ ಇಟ್ಕೊಂಡೆ, ಫಸಲು ಮಾತ್ರ ತೆಗೆದು ಅದು ನೋಡ್ಬೇಕಾದ್ರೆ ಕಾಫಿ ಚೆನ್ನಾಗಿತ್ತು, ನೋಡ್ಬೇಕಾದ್ರೆ ಎಲ್ಲ ಜಳ್ಳು, ಏನ್ ಲಾಸ್ ಆಗಿಲ್ಲ. ಅಲ್ಲಿಗೆ ಕೂಲಿ ಕೊಟ್ಟು ಅಲ್ಲಿಗಲ್ಲಿಗೆ ಆಯ್ತು. ಇನ್ನೊಂದ್ ಜಾಗದಲ್ಲಿ ನಮ್ಮ ತಾಯಿದು ಅಕ್ಕನ ಮಗ ಒಂದ್ ಜಾಗದಲ್ಲಿ ಉಂಟು ಅಂತ ಹೇಳಿದ್ರು. ಅಲ್ಲಿ ನೋಡ್ದೆ, ಅಲ್ಲಿ ಕೆಜಿ ಲೆಕ್ಕದಲ್ಲಿ ತಗೊಂಡೆ ರೋಬೆಸ್ಟ್, ಕೆಜಿ ಲೆಕ್ಕದಲ್ಲಿ 22 ರೂಪಾಯಿ ಹಸಿ ನಾನೇ ಕುಯ್ಕೊಳ್ಳೋದು. ಅದೇನು ಪರವಾಗಿಲ್ಲ ಸರ್. ಎಷ್ಟು ವಯಸ್ಸು ಬೊಪ್ಪನವರು ತಮಗೆ? 50 ಸರ್. 50ನೇ ವಯಸ್ಸಿನಲ್ಲಿ ಒಳಿತನ್ನು ನೋಡಿದಿರಿ, ಕಷ್ಟವನ್ನು ಅನುಭವಿಸಿದಿರಿ, ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ 6 ವರ್ಷಗಳ ಕಾಲ ನೀವು ಲಾರಿ ಚಾಲಕರಾಗಿ ಎಲ್ಲೆಲ್ಲ ಓಡಾಡಿ ಬಂದಿದ್ದೀರಿ, ಏನೆಲ್ಲ ಅನುಭವ ಆಗಿದೆ? ಕೃಷಿ ಈಗ ನೋಡಿದ್ರೆ ಒಳ್ಳೆ ಸರ್, ಹಳ್ಳಿ ಜೀವನ ಒಳ್ಳೇದು. ಯಾಕೆಂದ್ರೆ ಟೌನ್ ಅಲ್ಲಿ ಹೊಗೆ ಧೂಳು ಎಲ್ಲ ಇರ್ತದೆ ಸರ್, ನೀರು ಚೆನ್ನಾಗಿರಲ್ಲ, ನೀರಿಗೂ ದುಡ್ಡು ಕೊಡ್ಬೇಕು ಟೌನಿಗೆ ಹೋದ್ರೆ. ಹಳ್ಳಿಯಲ್ಲಿ ಆದ್ರೆ ಏನಿಲ್ಲ ಸರ್, ನೀರಿಗೂ ದುಡ್ಡು ಬೇಡ, ಯಾವ್ದು ಬೇಡ, ಆರಾಮಲ್ಲಿ ಮನೇಲಿ ಇರ್ಬೋದು ಸರ್. ಒಂದೊತ್ತು ಊಟ ಮಾಡ್ಕೊಂಡಾದ್ರೆ ನೆಮ್ಮದಿಯಾಗಿರ್ಬೋದು ಸರ್. ಮತ್ತೆ ಸದಾ ಶ್ರಮ ಪಟ್ಕೊಂಡು ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಕಣ್ ತುಂಬಾ ನಿದ್ದೆ ಮಾಡ್ಕೊಂಡು ಮತ್ತೆ ನಮಗೆ ಇಷ್ಟ ಆಗೋ ಕೆಲಸಗಳನ್ನ ಮಾಡ್ಕೊಂತ ಬೇರೆಯವರಿಗೂ ಸಹಾಯ ಮಾಡ್ಕೊಂತ ಜೀವನ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೌದು ಸರ್, ಯಾವ ತೊಂದರೆ ಇಲ್ಲ, ಆರಾಮಲ್ಲಿ ಹಳ್ಳಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್. ಸಾಲ ಇಲ್ದಲನೆ ಜೀವನ ಮಾಡಕ್ಕಾಗಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ, ಏನಂತೀರಿ? ಹೌದು ಸರ್, ಸಾಲ ಇರ್ಬೇಕು ಸರ್ ಬ್ಯಾಂಕ್ ಅಲ್ಲಿ. ನಮಗೂ ಸಾಲ ಉಂಟು, ಇಲ್ಲ ಅಂತಿಲ್ಲ. ಒಂದು ಬ್ಯಾಂಕ್ ಅಲ್ಲಿ ಸ್ವಲ್ಪ ದೊಡ್ಡ ಸಾಲ ಅಲ್ಲ, ನಮಗೆ ಒಂದು 25,000 ರೂಪಾಯಿ ಸಾಲ ಉಂಟು. ವರ್ಷದ ವರ್ಷ ಕಟ್ಕೊಳ್ಳೋದು ಸರ್, ಕಾಪಿ ಬರೋದು, ಅದನ್ನ ಕಟ್ಟಿ ಪುನಃ ಹೊಸ ಸಾಲ ತೆಗಿಯೋದು ಸರ್. 16 ವರ್ಷಗಳ ಅನುಭವನ ನೋಡೋದಾದ್ರೆ ಕೃಷಿಯಲ್ಲಿ ನಿಮ್ಮ ಕಷ್ಟಗಳಿಂದ ಫಲ ಕಂಡಿದ್ರಿ, ಏಳಿಗೆಯನ್ನು ನೋಡ್ತದಿರಲ್ವಾ? ಹೌದು ಸರ್, ಮೊದಲೇ ಗಾದೆ ಉಂಟಲ್ಲ ಸರ್, ಕೈ ಕೆಸರಾದ್ರೆ ಬಾಯಿ ಮೊಸರು. ಕೆಲಸ ಮಾಡಿದ ಮೇಲೆ ಯಾವ್ದಾದ್ರೂ ಸರಿ, ಅದ ಗೊಬ್ಬರ ಅದು ಇದೆಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ಫಸಲು ಸಿಗ್ತದೆ, ಫಲ ಇಲ್ಲೋದ್ರೆ ಇಲ್ಲ ಸರ್. ಅದು ನೀವೇ ಕೆಲಸಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು, ಎರಡು ಆಳಿನ ಕೆಲಸ ಮಾಡಬಹುದು. ಎಲ್ಲರಿಗೂ ಗೊತ್ತು ಆಳುಗಳು ಮಾಡೋದು ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡು, ಅವರೇನು ತೀರಾ ಕದಿಯಲ್ಲ ಅಥವಾ ತೀರಾ ಕಳಪೆ ಮಾಡಲ್ಲ, ಜೊತೆಲಿ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ಅಷ್ಟಕ್ಕಷ್ಟೇ ಅನ್ನೋ ತರ ಆಗ್ಬಿಡುತ್ತೆ. ಏನಾದ್ರೂ ನಾವು ಕೊಟ್ಟ ದುಡ್ಡಿಗೆ ತಕ್ಕ ಮಟ್ಟಿಗಾದ್ರೂ ಕೆಲಸ ಮಾಡೇ ಮಾಡ್ತಾರೆ ಕಾರ್ಮಿಕರು. ಆದ್ರೆ ಮಾಲೀಕನಾಗಿ ನೀವು ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಒಳ್ಳೇದು, ನಿಮ್ಮ ಬೆಳವಣಿಗೆಗೂ ಒಂದು ಒಳ್ಳೆ ಶಕ್ತಿಯನ್ನು ಕೊಡುತ್ತೆ, ಏನಂತೀರಿ? ಹೌದು ಸರ್, ನಾವೇ ಮಾಡಿದ್ರೆ ದುಡ್ಡು ಉಳಿತಾಯ ಆಯ್ತದೆ, ಆಳುಗಳಿಗೆ ಕೊಟ್ರೆ ಸಂಬಳ ಹೋಯ್ತದೆ. ಅದೇ ನಾವು ಒಂದ್ 1/2 ಗಂಟೆ 1 ಗಂಟೆ ಲೇಟ್ ಮಾಡಿ ನಾವೇ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಆಸಕ್ತಿ ಇದ್ರೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಷ್ಟೊಂದು ಕೆಲಸಗಳಾಗ್ತವೆ. ಏನೇನ್ ಬಹಳ ಇಷ್ಟಪಟ್ಟು ಕೆಲಸಗಳನ್ನ ಮಾಡ್ತೀರಿ ನಿಮ್ಮ ತೋಟದಲ್ಲಿ, ನಿಮ್ಮ ಜಮೀನಲ್ಲಿ? ಸರ್, ನಮ್ ಜಮೀನಲ್ಲಿ ಇಷ್ಟಪಟ್ಟು ಅಂತ ಹೇಳಿದ್ರೆ ಅದೇ ಗೊಬ್ಬರ ಹಾಕೋದು, ಚಿಗುರು ಕಚ್ಚಡ ಅದೆಲ್ಲ ಇಷ್ಟಪಟ್ಟು ಮಾಡ್ಬೇಕು ಸರ್. ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತದೆ, ಮಾಡೋದ್ರೆ ಆಳ್ಬಿಟ್ರೆ ಅದು ಹಾಳಾಗಿರ್ತದೆ ಸರ್. ನೀವು ಅಷ್ಟಾಗಿ ಓದಿಲ್ಲ, ಆದ್ರೂ ನೋಡಿ, ಮರ ಕತ್ತರಿಸೋ ಯಂತ್ರ ಇಟ್ಕೊಂಡಿದ್ರಿ, ಸಿಂಪರಣೆ ಮಾಡೋ ಯಂತ್ರವನ್ನು, ಸ್ಪ್ರೇಯರ್ ಅನ್ನು ತೆಗೆದುಕೊಂಡಿದ್ರಿ, ಈ ಕಡೆ ಹಸುಗಳನ್ನ ಸಾಕೊಂಡು ಗದ್ದೆನ ಮಾಡ್ಕೊಂಡು ತೋಟವನ್ನ ನೋಡ್ಕೊಂಡು ಸಾಲದಕ್ಕೆ ಹಣ್ಣುಗಳನ್ನ ಬೇರೆಯವ್ರ ತೋಟದಿಂದ ತೆಗೆದುಕೊಂಡು ಮಾರಾಟ ಮಾಡ್ತೀರಿ. ಮತ್ತೆ ನಿಮ್ಮ ಮನೆ ಹತ್ತಿರದಲ್ಲಿನ ಪ್ರವಾಸಿಗರು ಆ ಕಡೆ ಕಡೆ ಹೋಗೋರು ಸಹ ತಗೊಂಡು ಹೋಗ್ತಾರಲ್ವಾ? ಹೌದು ಸರ್, ಪ್ರವಾಸಿಗರು ಅಂತ ಹೇಳಿದ್ರೆ ಈಗ ದಸರಾ ಕಾರ್ ಸಂಕ್ರಮಣ 2-3 ದಿವಸ ರಜೆ ಇರ್ತದೆ ಸರ್, ಆಗ ಇಲ್ಲಿ ಟೂರಿಸಂ ಜಾಸ್ತಿ, ಎಲ್ಲ ಕೋಟವೇಟಕ್ ಬರ್ತಾರೆ ನೋಡ್ಲಿಕ್ಕೆ. ಆಗ ಸೈಡ್ ಅಲ್ಲಿ ಜ್ಯೂಸು, ನೀರು, ಇದು ಹಲಸಿನಕಾಯಿ, ಆರೆಂಜಿ, ಮತ್ತೆ ಸೀಬೆಕಾಯಿ, ಜೇನು, ವೈನು ಇದೆಲ್ಲ ಇಟ್ಕೊಳ್ಳೋದು ಸರ್. ಕಳೆದ ವರ್ಷ ಒಂದ್ ದಿವಸ 2,500 ರೂಪಾಯಿ ಆಗಿದೆ ಸರ್. ನಮ್ದೇ ಮಾಲು, ಟೌನ್ ಇಂದ ಏನ್ ತಂದಿಲ್ಲ, ಟೌನ್ ಇಂದ ನೀರು, ಜ್ಯೂಸು ಇದು ಮಾತ್ರ ತಂದಿದೆ. ಒಂದ್ 2,000 ರೂಪಾಯಿ ಒಂದ್ ದಿವಸ 1.5 ದಿವಸ ಹೀಗೆಲ್ಲ ಆಗಿದೆ ಸರ್. ಏನಾದ್ರೂ ತಿನ್ನೋದಿಟ್ರೆ ಇನ್ನೂ ಚೆನ್ನಾಗಿ ತಿನ್ಕೊಂಡು ಹೋಗ್ತಾರಲ್ವಾ? ಹೌದ್ ಸರ್, ತಿನ್ನೋದಿಟ್ರೆ ಪೈನಾಪಲ್, ಸೌತೆಕಾಯಿ ಇಂಥದೆಲ್ಲ ಇಟ್ರೆ, ಅದ ಖಾರ ಎಲ್ಲ ಇಟ್ರೆ ಅದು ಹೋಯ್ತದ ಸರ್, ಇಲ್ಲ ಅಂತಿಲ್ಲ, ಹೋಯ್ತದ. ಅದು ಜೇನು ಎಷ್ಟು ವರ್ಷಗಳಿಂದ ಸಾಕುಂತ ಬಂದಿದ್ದೀರಿ? ಜೇನು ಸುಮಾರು ನನಗೆ ಗೊತ್ತಿದ್ದಾಗೆ 30 ವರ್ಷದಿಂದ ಸಾಕ್ತಿದ್ದಾರೆ ಸರ್. ಎಲ್ಲ ಪೆಟ್ಟಿಗೆ ಇತ್ತು, ಪೆಟ್ಟಿಗೆ ಅವೆಲ್ಲ ಹಾಳಾಯ್ತು. ಈಗ ಹೊಸ ಪೆಟ್ಟಿಗೆ ಪ್ರಕೃತಿ ಕೋಪದಲ್ಲಿ ಟಾಟಾ ಕಂಪನಿ ಅವ್ರು ಕೊಟ್ಟಿದ್ದಾರೆ, ಕೆಂಚರೆಡ್ಡಿ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಅದು ಈಗ ಪೆಟ್ಟಿಗೆ 1ಕ್ಕೆ ಬಂದುಂಟು, 4ಕ್ಕೆ ಬಂದಿಲ್ಲ ಸರ್. ಮಡಿಕೆಗಳಿಗೆ ಬರ್ತದೆ ಸರ್, ಮಡಿಕೆಗಳು ಕಳೆದ ವರ್ಷ ಜೂನ್ ಅಲ್ಲಿ ತಂದೆ, ಆಗ್ಲೇ ತಂದು ಜೇನ್ ಮೇಣ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ತೆಗೆ ಕಾಡಿಗೆ ಇಟ್ಟೆ. ಹೊಸ ಮಡಿಕೆ ಅದಕ್ಕೂ ಬಂತು, ಅದರಲ್ಲಿ ತೆಗಿಯಕ್ ಹೋಗಿಲ್ಲ ಸರ್. ಈ ವರ್ಷ ಟೋಟಲಿ 8 ಮಡಿಕೆ ಉಂಟು ಸರ್. 8 ಮಡಿಕೆಯಲ್ಲಿ ಒಂದು 20 ಬಾಟ್ಲು ಜೇನ್ ಆಯ್ತು, 10 ಬಾಟ್ಲು ಬಾಕಿ ಉಂಟು, 10 ಬಾಟ್ಲು 1,000 ರೂಪಾಯಿ ಕೊಟ್ಟಿದ್ದೀನಿ ಸರ್. ಜೇನು ತುಪ್ಪನೂ ಮಾರಾಟ ಆಗುತ್ತೆ, ನಿಮ್ಮ ಮನೆ ಬಳಕೆಗೂ ಸದಾ ಇದ್ದೇ ಇರುತ್ತಲ್ವಾ? ಸದಾ ಇದ್ದೇ ಇರ್ತದೆ ಸರ್. ಹೇಗಿದ್ರು ಮನೆಗೆ ಅಂತೇಳಿ 1-3 ಬಾಟ್ಲು ಇಟ್ಕೊಳ್ತೀವಿ ಸರ್. ಬಾಕಿ ಇದ್ದಿದ್ದು ಬೆಂಗಳೂರಲ್ಲಿ ಎಲ್ಲ ಫ್ರೆಂಡ್ಸ್ ಹುಡುಗರು ಇದ್ರು ಕೇಳಿ ಅವ್ರಿಗೆ ಕೊಡ್ತೀವಿ, ಒಂದೊಂದು ಬಾಟ್ಲು ಫ್ರೀ, ಬಾಕಿ ಇದ್ದಿದ್ದೆಲ್ಲ ಸೇಲ್ ಮಾಡ್ತೀವಿ ಸರ್. ಕಷ್ಟ ಕಷ್ಟ ಅಂತ ಅನ್ಕೊಂಡ್ರೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ, ಊಟನೂ ಮಾಡಕ್ಕಾಗಲ್ಲ, ನಿದ್ದೆನೂ ಮಾಡಕ್ಕಾಗಲ್ಲ. ಆದ್ರೆ ಎಲ್ಲದೂ ಒಂಥರ ಸುಖ ಅಂತ ಅನ್ಕೊಂಡು ಕೆಲಸ ಮಾಡ್ಕೊಂತ ಹೋದ್ರೆ ಆಗ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಊಟನೂ ಚೆನ್ನಾಗಿ ಹೋಗುತ್ತೆ, ಇನ್ನು ಬೆಳವಣಿಗೆನೂ ಉತ್ತಮವಾಗಿರುತ್ತೆ. ನೋಡಿ, ಎಷ್ಟೋ ಜನ ತೋಟಗಳಲ್ಲಿ ಜೇನನ್ನ ಸಾಕ್ಲಿಕ್ಕೆ ಅವಕಾಶ ಇಟ್ಕೊಂಡಿದ್ರು ಏನೇನೋ ಕಾರಣಗಳಿಂದ ಜೇನನ್ನ ಸಾಕ್ಲಿಕ್ಕೆ ಆಗಿಲ್ಲ. ಜೇನು ಸಾಕೋದು ಮಲೆನಾಡು ಭಾಗಗಳಲ್ಲಿ ತುಂಬಾ ಒಳ್ಳೇದು ಮತ್ತೆ ಉಪಯುಕ್ತ ಹೇಳ್ತಾ ಇದ್ರಿ. 1,000 ರೂಪಾಯಿಗೆ 1 ಕಿಲೋಗ್ರಾಂ ಜೇನುತುಪ್ಪ ಮಾರಾಟ ಆಗುತ್ತಂತ. ಸಹಕಾರಿ ಸಂಘಗಳಲ್ಲಿ ನೋಡಿದ್ರೆ 300-400 ರೂಪಾಯಿ ಮೇಲೆ ಹೋಗಲ್ಲ. ನಿಮ್ದು ಜೇನುತುಪ್ಪ 1,000 ರೂಪಾಯಿ ಅಥವಾ ಬೇರೆಯವ್ರದ್ದು ಜೇನುತುಪ್ಪ 800-1,000 ರೂಪಾಯಿಗೆ ಮಾರಾಟ ಆಗುತ್ತೆ, ಏನು ಇದರ ಹಿನ್ನೆಲೆ? ಸರ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಳಬೆರಕೆ ಮಾಡ್ತಾರೆ ಸರ್ ಜೇನಿನೆಲ್ಲ, ಅದಕ್ಕಾಗಿ ಒಬ್ಬೊಬ್ರು ಕಳಬೆರಕೆ ಮಾಡಿ ಅದನ್ನ ಸಕ್ಕರೆ ಜೋನಿ ಏನೆಲ್ಲ ಮಾಡಿ ಮಾರ್ತಾರಪ್ಪ ಕಳಬೆರಕೆ ಅಂತ. ಅದಕ್ಕೆ ನಾವು ಹೋಗೋದಿಲ್ಲ ಸರ್, ಹೋದ್ರೆ ಹೋಯ್ತದೆ ಜೇನು, ಇಲ್ಲ ಇರದ ಮನೆ ಖರ್ಚಿಗಾಯ್ತದೆ ಸರ್. ಅದರಿಂದ ನಾವು ಕಳಬೆರಕೆ ಮಾಡೋದ್ರಲ್ಲಿ ಜೇನು ನೋಡಿಬಿಟ್ಟು ಒಬ್ರು ಒಳ್ಳೇದು ಅಂತ ತಗೊಳ್ತೇವೆ. ಮೊನ್ನೆ ಹಾಗೆ ಆಂಧ್ರದವರು ಬಂದ್ರು, ನನ್ನ ಕೇಳಿದ್ರು ಇದು ಯಾವ ಗ್ಯಾರಂಟಿಯಲ್ಲಿ ಜೇನು ಅಂತ ಹೇಳ್ತಿದ್ಯಾ ಅಂತ. ನಾನು ಮನೆ ಸುತ್ತ ಮಡಿಕೆ ಇದೆ ಮಾಡ್ಕೊಂಡಿದ್ದೆ ಸರ್, ಅವ್ರಿಗೆ ತಂದು ತೋರಿಸಿದೆ, ತೋರಿಸ್ಬಿಟ್ಟು ನೋಡೋವಾಗ 1 ಬಾಟ್ಲು ಜೇನು ತಗೊಂಡೋದ್ರು ಸರ್ ಅವರು. ಬೇರೆಯವ್ರ ತುಪ್ಪನೂ ತೆಗೆದುಕೊಳ್ತೀರಾ? ಇಲ್ಲ ಸರ್, ಬೇರೆಯವ್ರು ತಗೊಳಕ್ಕೆ ಏನಂತೇಳಿದ್ರೆ ನಮ್ ತುಪ್ಪ ನಾವು ಮಾರಿದ್ರೆ ಸಾಕು ಸರ್. ಬೇರೆಯವ್ರ ತುಪ್ಪ ತಗೊಂಡು ಅದು ಕಳಬೆರಕೆ ಇದ್ರೆ ಲಾಸ್ಟಿಗೆ ನಮ್ಮ ಟೂರಿಸಂ ಅವರು ಈ ವರ್ಷ ಬಂದವರು ಬರೋ ವರ್ಷ ಬಂದೇ ಬರ್ತಾರೆ ಸರ್. ಅದು ತಗೊಂಡು ಎಲ್ಲ ಹೋದ್ರೆ ಇದು ಕಳಬೆರಕೆ ಜೇನು ಅಂತ ಹೇಳ್ತಾರೆ, ಅದಕ್ಕೆ ಬೇರೆಯವ್ರ ಜೇನು ತಗೊಳ್ಳೋದಿಲ್ಲ ಸರ್. ನಾವು ಕೃಷಿಯಲ್ಲಿ ಸಾಕಷ್ಟು ದಾರಿಗಳಿದಾವೆ ಒಳ್ಳೇದನ್ನ ಮಾಡ್ಲಿಕ್ಕೆ, ಒಳ್ಳೇದನ್ನ ಕಾಣ್ಲಿಕ್ಕೆ, ಆಮೇಲೆ ಶ್ರಮ ಪಟ್ಟು ಬೆಳವಣಿಗೆ ಆಗ್ಲಿಕ್ಕೆ. ನೋಡಿ, ಸಣ್ಣ ಹಿಡುವಳಿಯಲ್ಲಿ ನೀವು ಕಾಫಿಯನ್ನ ಬೆಳ್ಕೊಳ್ತದ್ರಿ, ಬಾಳೆ ಇದೆ, ಈ ಕಡೆ ಭತ್ತ ಬೆಳ್ಕೊಳ್ತೀರಿ, ಹಸುಗಳನ್ನ ಇಟ್ಕೊಂಡಿದ್ದೀರಿ, ಜೇನನ್ನ ಸಾಕೊಂಡು ಹೋಗ್ತದ್ರಿ. ಸಾಲದಕ್ಕೆ ಬಿಡುವಿನ ಸಮಯದಲ್ಲಿ ಬೇರೆಯವ್ರ ತೋಟದಲ್ಲಿರುವ ಬಟರ್ ಫ್ರೂಟು ಕಿತ್ಲೆ ಹಣ್ಣನ್ನು ಖರೀದಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತೀರಿ. ಮಳೆಗಾಲದಲ್ಲಿ ಬಿರುಗಾಳಿಗೆ ಬಿದ್ದ ಸಿಲ್ವರ್ ಮರಗಳನ್ನು ಕತ್ತರಿಸಿ ಡಿಪೋಗಳಿಗೆ ಸಾಗಿಸ್ತೀರಿ. ಹೀಗೆ ಕೈ ತುಂಬಾ ಕೆಲಸಗಳನ್ನ ಇಟ್ಕೊಂಡ್ರೆ ತಕ್ಕಷ್ಟು ದುಡ್ಡು ಸಿಕ್ಕೇ ಸಿಗುತ್ತೆ. ಒಂಥರ ಜೀವನ ಖುಷಿ ಅನಿಸುತ್ತೆ ಅಲ್ವಾ? ಹೌದು ಸರ್, ಕಷ್ಟ ಪಟ್ರೆ ಮಾತ್ರ ಸುಖ ಸಿಗೋದು ಸರ್. ಕೆಲಸ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಬೇರೆ ಅವ್ರ ತೋಟ ಕೆಲ್ಸಕ್ಕೆ ಹೋಯ್ತೀನಿ. ಎಂತ ಕೆಲ್ಸಕ್ಕೆ ಹೋಗ್ತೀರಿ? ಅಕ್ಕೆ ಕಾಫಿ ಗಿಡ ಹಾಕೋದು, ಕಾಫಿ ಗುಂಡಿ ತೆಗೆಯೋದು, ಮುರುಕು ಪಾನಳ ನೆಡೋದು, ಈ ಕೆಲಸಕ್ಕೆಲ್ಲ ಹೋಯ್ತೀವಿ. 500 ರೂಪಾಯಿ ಸಂಬಳ ಕೊಡ್ತಾರೆ ಸರ್. ಬೆಳಿಗ್ಗೆ 9 ಗಂಟೆ ಹೋಗಿ 4 ಗಂಟೆ ಬರೋದು, ಮಧ್ಯಾಹ್ನ ಊಟ ಅವ್ರ ಮನೆಯಲ್ಲಿ 500 ರೂಪಾಯಿ ಸಂಬಳ ಕೊಡ್ತಾರೆ ಸರ್. ನಿಮ್ಮಲ್ಲಿಗೂ ಕಾರ್ಮಿಕರು ಬರ್ತಾರೆ, ನೀವು ಕಾರ್ಮಿಕರಾಗಿ ಕೆಲಸ ಮಾಡ್ತೀರಿ, ಇದೇನು ತಪ್ಪಲ್ಲ? ಮತ್ತೆ ಒಂಥರ ಸಮಯದ ಸದ್ಬಳಕೆ, ಮತ್ತು ಹೊರಗಡೆ ಹೋದ್ರೆ ಏನೆಲ್ಲ ಕಲಿತೀವಿ, ಅವ್ರಿಗೂ ಒಂದ್ ರೀತಿಲಿ ಸಹಾಯ ಮಾಡ್ತೀವಿ, ಹೊರಗಿನವ್ರನ್ನ ನೀವು ಬಳಕೆ ಮಾಡ್ಕೊಂಡ್ರೆ ಕೆಲಸ ಚೆನ್ನಾಗಾಗ್ತವೆ, ಹೀಗೆ ಅಲ್ವಾ? ಹೌದ್ ಸರ್, ಕೆಲಸ ಮನೇಲಿ ಕೆಲಸ ಇರೋ ಮನೇಲಿ ಕೆಲಸ ಮುಗಿಸಿ ಮತ್ತೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಸರ್ ಮನೇಲಿ, ಅದೇ ಕೆಲಸ ಇದ್ರೆ ಹೋಗ ಸರ್ ಹೊರಗಡೆ. ಖುಷಿ ಆಯ್ತು. ಕಾಫಿ ಸಾಮಾನ್ಯವಾಗಿ 30 ಚೀಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಈ ವರ್ಷ ಅತಿ ಮಳೆ ಆಯ್ತು, ಎಷ್ಟು ಸಿಗ್ಬಹುದು? ಈ ವರ್ಷ 15 ಚೀಲ ಸಿಗ್ಬೋದು ಸರ್, ಅಷ್ಟೇ ಸರ್. ಅದು ಈಗ ಡ್ರಾಪ್ ಆಗದಾಗೆ ಈ ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಸಿಲು ಬಂದಿತ್ತು, ಆಗ ಸ್ವಲ್ಪ 1 ಎಕರೆಗೆ ಯೂರಿಯಾ ಹಾಕಿದೀನಿ, ಅದ್ರಲ್ಲಿ ಸ್ವಲ್ಪ ಡ್ರಾಪ್ ಕಮ್ಮಿ ಆಯ್ತು ಸರ್, ಇಲ್ಲದ್ರೆ ಡ್ರಾಪ್ ಆಯ್ತಾಯ್ತು ಸರ್. ಕಾಳು ಮೆಣಸು ಇದೆಯಾ? ಕಾಳು ಮೆಣಸು ಕಮ್ಮಿ, 4-5 ಬೀಳು ಉಂಟು, ಅದರಲ್ಲಿ 1-7 ಕೆಜಿ ಆಯ್ತದೆ. ಈ ಕಡೆ ಬರೋದು ಬರೀ ಕಮ್ಮಿ ಸರ್, ಗಿಡಗಳು ಸತ್ತೋಯ್ತದೆ ಸರ್. ಸ್ವಲ್ಪ ತಗೊಂಡ್ರು ನಿಮಗೆ ಒಂದ್ ರೀತಿಯಲ್ಲಿ ಅನುಕೂಲವೇ. ಶುಂಠಿನೂ ಸ್ವಲ್ಪ ಬೆಳ್ಕೊಳ್ತೀರಲ್ವಾ? ಹೌದ್ ಸರ್, ಕಳೆದ ವರ್ಷ 120 ಕೆಜಿ ಹಾಕಿದೆ, ರೇಟ್ ಇತ್ತಿಲ್ಲ. ಈ ವರ್ಷ ಏನೋ ಬೇಡ ಅಂತ ಹೇಳಿ 50 ಕೆಜಿ ಹಾಕಿದೀನಿ, ಹಾಗೆ ಬೀಜಕ್ಕಿರ್ಲಿ ಅಂತ ಹಾಕಿಬಿಟ್ಟಿದೀನಿ. ಚೆನ್ನಾಗುಂಟು ಸರ್ ಶುಂಠಿ. ಬೆಲೆ ಏರುಪೇರು ಇದ್ದಿದ್ದೆ, ನಿಸರ್ಗದ ವ್ಯತ್ಯಾಸಗಳು ಇದ್ದಿದ್ದೆ, ಆದ್ರೂ ಬಿಡಬಾರದು ಇಲ್ಲಿಯ ಬೆಳೆ ವ್ಯವಸ್ಥೆಯನ್ನ. ಹೌದ್ ಸರ್, ಯಾಕೆಂತ ಹೇಳಿದ್ರೆ ಇನ್ನೊಬ್ಬರ ಮನೆ ಬೀಜಕ್ಕೆ ಹೋಗ್ಬಾರ್ದು, ನಮ್ದೇ ಇದ್ರೆ ನಾವೇ ಮಾಡ್ಕೊಳ್ಬಹುದು. ಬರೋ ವರ್ಷಕ್ಕೆ 1-3 ಚೀಲ ಹಾಕ್ಬೇಕಂತಿದ್ದೀನಿ, ನೋಡ್ಬೇಕು ಸರ್. ಜೀವನದಲ್ಲಿ ಅನುಭವಗಳನ್ನ ಪಡ್ಕೊಳ್ತಾ ಆನಂದದಿಂದ ಇದೀರಿ, ಆರೋಗ್ಯನೂ ಚೆನ್ನಾಗಿದೆಯಲ್ವಾ? ಆರೋಗ್ಯ ಅಂತಂದ್ರೆ ಚೆನ್ನಾಗುಂಟು ಸರ್. ಸಂತೋಷ ಆಯ್ತು ಬೋಪಣ್ಣವರೇ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೇಳಿಗರೆ, ಸೋಮವಾರಪೇಟೆ ತಾಲೂಕು ಗರ್ವಾಲಯ ಗ್ರಾಮ ಪಂಚಾಯತಿಗೆ ಒಳಪಡುವ ಶಿರಂಗಳ್ಳಿಯ ನಾಪಂಡ ಚಿನ್ನಪ್ಪ ಅವರ ಪುತ್ರ ನಾಪಂಡ ಬೋಪಣ್ಣ ಅವರ ಕೃಷಿ ಅನುಭವಗಳನ್ನ ಇದುವರೆಗೆ ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ, ಅವರ ಕಾಯಕಗಳನ್ನ ಕಾಣಿಯ ಅಭಿವೃದ್ಧಿಯನ್ನ. ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ,

ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಭಿಯಾನದಡಿಯಲ್ಲಿ ತಾಲೂಕು ಮಟ್ಟದ ಸಭೆನ ಇದೇ ತಿಂಗಳ 17ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಕಾನ್ಬೈಲ್ ಬೈಚನಹಳ್ಳಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಸಭಾಪಾಡೆಯಲ್ಲಿ ಹಮ್ಮಿಕೊಂಡಳು. ತಹಶೀಲ್ದಾರ್ ಹಂಗೆ, ತಾಲೂಕು ದಂಡಾಧಿಕಾರಿಗಳು ಕುಶಾಲನಗರ ಇವರ ಹಾಜರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮ ನಾಕೂರು ಶಿರಂಗಾಲ ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಣಕ್ಕೆ. ಹಂಗೆ ಅದೇ ದಿನ ಮಡಿಕೇರಿ ತಾಲೂಕು ತಹಶೀಲ್ದಾರ್ನವರ ಸಮ್ಮುಖದಲ್ಲಿ ಎಮ್ಮೆಮಾಡು ಗ್ರಾಮದ ಮದ್ರಸಾ ಸಭಾಬಾಡೆಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ ಅಂತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪಿಎಸ್ ಮಹೇಶ್ ನಾವು ತಿಳಿಸೋಳು. ಇದೇ ತಿಂಗಳ 1ನೇ ತಾರೀಕಿಂದ ಇಂದಿನ ಮುಟ್ಟ ಮಡಿಕೇರಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ರೇಬಿಸ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕಡಗದಾಳು, ನಾಪೋಕ್ಲು, ಬಲ್ಲಮಾವಟಿ ಮತ್ತು ಕಕ್ಕಬ್ಬೆ ಗ್ರಾಮಗಳಲ್ಲಿ ನಡೆಸಿದ್ದು, ಇದೇ ತಿಂಗಳ ಆಚರಣೆ ಮಾಡುವ ವಿಶ್ವ ರೇಬಿಸ್ ದಿನಾಚರಣೆ ಬಗ್ಗೆಯಲ್ಲಿ ನಾಳೆಯಿಂದ ಇದೇ ತಿಂಗಳ 29ನೇ ತಾರೀಕು ಮುಟ್ಟ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ರೇಬಿಸ್ ಲಸಿಕಾ ಅಭಿಯಾನ ನಡೆದಿದೆ. ನಾಳೆ ಮರಗೋಡು ಗ್ರಾಮದಲ್ಲಿ ಆಯೋಜನೆ ಮಾಡಿರುವ ಮಿಶ್ರತಳಿ ಹಸುಕರುಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ರೇಬಿಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದ್ದು, ನಾಳೆಯಿಂದ 29ನೇ ತಾರೀಕು ಮುಟ್ಟ ಬೇರೆ ಬೇರೆ ಗ್ರಾಮಗಳ ಪಶು ಚಿಕಿತ್ಸಾಲಯಗಳಲ್ಲಿ ನಿಗದಿ ಮಾಡಿದ ತಾರೀಕುಗಳಲ್ಲಿ ಹೊತ್ತಾರೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ರೇಬಿಸ್ ಲಸಿಕಾ ಶಿಬಿರ ನಡೆದಿದೆ ಅಂತ ಪಶು ವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ನಿರ್ದೇಶಕರು ತಿಳಿಸೋಳು. ಜಿಲ್ಲಾ ಪಂಚಾಯತ್ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳು, ಮಡಿಕೇರಿ ಪಶು ವೈದ್ಯಕೀಯ ಆಸ್ಪತ್ರೆ ಮತ್ತು ಮರಗೋಡು ಗ್ರಾಮ ಪಂಚಾಯತ್ ಇವರ ಕೂಡುಕೂಟಲ್ಲಿ ನಾಳೆ ಮರಗೋಡು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆನ ಆಟದ ಅಂಗಳಲ್ಲಿ ಮಿಶ್ರತಳಿ ಹಸು ಮತ್ತು ಕರುಗಳ ಪ್ರದರ್ಶನ ನಡೆಯಕ್ಕಿದ್ದು, ಇದರೊಟ್ಟಿಗೆ ಒಳ್ಳ ಡಾಕ್ಟರ್ಗಳಿಂದ ಹಸು ಕರುಗಳ ತಪಾಸಣೆ, ಗೊಡ್ಡು ಹಸುಗಳಿಗೆ ಚಿಕಿತ್ಸೆ, ಮದ್ದು, ಹಸು ಕರುಗಳನ್ನ ಸಾಕುವುದರ ಬಗ್ಗೆ ವೈಜ್ಞಾನಿಕ ಮಾಹಿತಿ, ಹಂಗೆ ಸಾಕು ನಾಯಿಗಳಿಗೆ ಪುಕ್ಸಟೆ ರೇಬಿಸ್ ನಿರೋಧಕ ಚುಚ್ಚುಮದ್ದು ಸೇರಿದಂಗೆ ಒಳ್ಳ ಮಿಶ್ರತಳಿನ ಹಸು ಕರುಗಳಿಗೆ ಪ್ರೋತ್ಸಾಹಕ ಇನಾಮ್ಸ ಕೊಟ್ಟವೆ ಅಂತ ಪಶು ವೈದ್ಯಾಧಿಕಾರಿಗೆ ಮಾಹಿತಿ ಕೊಟ್ಟಳು. ಇದೇ ತಿಂಗಳ 17ನೇ ತಾರೀಕು ನಡೆಯುವ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಹೋಬಳಿನ ಕಳತ್ಮಾಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ನಾವು ತಿಳಿಸೋಳು. ಭಾರತ ಸರ್ಕಾರದ ಕಾಫಿ ಮಂಡಳಿಗೆ ಕೊಡಗು ಜಿಲ್ಲೆಯಿಂದ ಬೆಟಗೇರಿನ 60 ಗ್ರಾಮದ ತಳೂರು ಕಿಶೋರ್ ಕುಮಾರ್ ನಾವು ಹೊಸ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗೋಳು ಅಂತ ಗೊತ್ತಾಯಿತು. ಡಿಎಚ್ಒ, ಎಎಸ್ಆರ್, ಎಎಚ್ಐಒ, ಜಿಲ್ಲಾ ತಂಬಾಕು ಸಂಯೋಜಕರು, ಜಿಲ್ಲಾ ಸಮಾಜ ಕಾರ್ಯಕರ್ತರು, ಆರೋಗ್ಯ ಕೇಂದ್ರದ ಎಎಚ್ಐಒ ಸೇರಿದಂಗೆ ಪೊಲೀಸ್ ಇಲಾಖೆನವು ಮಡಿಕೇರಿ ತಾಲೂಕಿನ ಬಲಮುರಿ ಪಾರಾಣೆಗಳ ಅಂಗಡಿಗಳಿಗೆ ಹೋಗಿ ಹೋಟೆಲ್ಗಳಲ್ಲಿ ಹೊಗೆಸೊಪ್ಪು ಉತ್ಪನ್ನಗಳ ಮಾರಾಟ ಮತ್ತು ಕೋಟ್ವಾ ಕಾಯ್ದೆ ಉಲ್ಲಂಘನೆ ಬಗ್ಗೆಯಲ್ಲಿ ಸಡನ್ ಭೇಟಿ ಮಾಡಿ ಪರಿಶೀಲನೆ ನಡೆಸಿ 14 ಪ್ರಕರಣಗಳಿಗೆ ದಂಡ ಹಾಕಿ ಆರೋಗ್ಯದ ಬಗ್ಗೆಯಲ್ಲಿ ಶಿಕ್ಷಣ ತಿಳಿಸಿಕೊಟ್ಟಳು ಅಂತ ಗೊತ್ತಾಯಿತು. ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಸೈನ್ಸ್ಲಿ ಬೆಳಗಾಂನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಶ್ರೀಮತಿ ರಶ್ಮಿ ದೀಪಕ್ನವು ಪಿಎಚ್ಡಿ ಪದವಿ ಪಡ್ಕೊಂಡಿದ್ದು, ಇವು ಕಕ್ಕಡ ಬೆಳ್ಳೆಪ್ಪನವರ ಮಗಳು, ಹಂಗೆ ಗುಡ್ಡಂಡ ಸಿ ದೀಪಕ್ನವರ ಧರ್ಮಪತ್ನಿ. ಮೂರ್ನಾಡು ವಿದ್ಯುತ್ ಉಪಕೇಂದ್ರದ ಹೊರಗೆ ಹೋಗುವ ಪಾರಾಣೆ ಫೀಡರ್ಗಳಲ್ಲಿ ತುರ್ತು ಕಾರ್ಯಗ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತ 5 ಗಂಟೆ ಮುಟ್ಟ ಬಲಮುರಿ, ಪಾರಾಣೆ, ಕೈಕಾಡು, ಕೊಣಂಜಂಗೇರಿ, ಕಡಂಗ, ಕುಂಜಿಲಗೇರಿ, ಚೆಯ್ಯಂಡಾಣೆ, ಚೇಲಾವರ, ಅರಪಟ್ಟು ಸುತ್ತಮುತ್ತ ಕರೆಂಟ್ ಇರಲಿ ಅಂತ ಸೆಸ್ಕ್ ಸಹಾಯಕ ಇಂಜಿನಿಯರ್ ನಾವು ತಿಳಿಸೋಳು. ನಾಡಹಬ್ಬ ಮಡಿಕೇರಿ ದಸರಾ ಜನೋತ್ಸವದ ಬಗ್ಗೆಯಲ್ಲಿ ಏರ್ಪಾಡು ಮಾಡಿರುವ ದಸರಾ ಬಹುಭಾಷಾ ಕವಿಗೋಷ್ಠಿ 4ನೇ ತಾರೀಕಿಗೆ ನಡೆಯಕ್ಕಿದ್ದು, ಭಾಗವಹಿಸವು ಕನ್ನಡ, ಕೊಡವ, ಅರೆಭಾಷೆ, ತುಳು, ಮಲಯಾಳ, ತಮಿಳು, ಬ್ಯಾರಿ, ಕೊಂಕಣಿ, ಹವ್ಯಕ, ಮರಾಠಿ, ತೆಲುಗು, ಹಿಂದಿ, ಕುರುಬ, ಎರವ ಆಂಗ್ಲ ಭಾಷೆಗಳ ಕವನಗಳನ್ನ ಇದೇ ತಿಂಗಳ 21ನೇ ತಾರೀಕಿನೊಳಗೆ ಕೊಡೆಕಲ್ ಸಂತೋಷ್ ಅಧ್ಯಕ್ಷರು, ಮಡಿಕೇರಿ ಬಹುಭಾಷಾ ದಸರಾ ಕವಿಗೋಷ್ಠಿ ಸಮಿತಿ, ಶಕ್ತಿ ದಿನಪತ್ರಿಕೆ ಕಾರ್ಯಾಲಯ ಇಲ್ಲಿಗೆ ಕಳಿಸಿಕೊಡಕ್ಕೆ. ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಉದ್ಘಾಟನಾ ಜಂಬರ ಇಂದು ಮಡಿಕೇರಿನ ಪತ್ರಿಕಾಭವನ ಸಭಾಬಾಡಿಯಲ್ಲಿ ನಡೆದು, ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಕವಿತಾ ರೈನವು ಸಂಘದ ಹೊಸ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ. ಸಂಘದ ಅಧ್ಯಕ್ಷೆ ಶೋಭಾ ಸುಬ್ಬಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೇಶವ ಕಾಮತ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಂಬರ್ 2762ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾದಾಪುರ. ಇದರ 92ನೇ ವರ್ಷದ 2021-22 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇದೇ 15ರಂದು ಗುರುವಾರ ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಬಿಎಂ ಮಣ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಎಲ್ಲರಿಗೂ ಆಹ್ವಾನ ಪತ್ರ ಕಳುಹಿಸಲಾಗಿದ್ದು, ತಲುಪದವರು ಈ ಪ್ರಕಟಣೆಯನ್ನೇ ಆಹ್ವಾನವೆಂದು ಪರಿಗಣಿಸಿ ಗೌರವಾನ್ವಿತ ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಕಾವೇರಪ್ಪ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್, ಕಾಲ್ 9480780802. ನಾ ಪೊಕ್ಲುವಿನಲ್ಲಿ ನವೀಕರಣಗೊಂಡು ಇದೇ 19 September ಶುಭಾರಂಭಗೊಳ್ಳುತ್ತಿರುವ ಹೋಮ್ ವರ್ಲ್ಡ್ ನ ಉದ್ಘಾಟನಾ ಬಂಪರ್ ಕೊಡುಗೆಗಳು. ಬೆಡ್ರೂಮ್ ಸೆಟ್ 24,800 ರೂಪಾಯಿಯಿಂದ ಪ್ರಾರಂಭ. 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ. ಇನ್ನು ಹಲವು ಡಿಸ್ಕೌಂಟ್ ಆಫರ್ಗಳು ನಿಮಗಾಗಿ. August 31 ನಿಧನರಾದ ಕೊಳಗದಾಳು ಪಾಕಾ ಗ್ರಾಮದ ಕುಯ್ಯಮುಡಿ ಯುವರಾಜ್ ಅವರ ಪತ್ನಿ ಗೀತಾಂಜಲಿ ಅವರ ತಿಥಿ ಕರ್ಮಾಂತರವನ್ನ ಇದೇ 15ರಂದು ಗುರುವಾರ ಮಧ್ಯಾಹ್ನ 12:00 ಮಳೆಯ ಕಾರಣದಿಂದಾಗಿ ಚೇರಂಬಾಣೆ ಕೊಡವ ಸಮಾಜದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಕುಯ್ಯಮುಡಿ ಯುವರಾಜ್ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ, ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್, ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880600392. ಮಾಲೀಕರು ದಿನೇಶ್ ಬಿಳ್ಯಪ್ಪ. ಕೇನಿಡುಗಣೆ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ವಾರ್ಡ್ ಸಭೆಗಳ ವಿವರ. ಕರ್ಣಂಗೇರಿ ಗ್ರಾಮದ ವಾರ್ಡ್ ಸಭೆ ಇದೇ 15ರಂದು ಗುರುವಾರ ಪೂರ್ವಾಹ್ನ 10:30 ಕರ್ಣಂಗೇರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಅನಿತಾ ಹೆಚ್ಚಾರಿಯವರ ಅಧ್ಯಕ್ಷತೆಯಲ್ಲಿ. ಅಪರಾಹ್ನ 12:30 ಹೆಬ್ಬೆಟ್ಟಗಿರಿ ಗ್ರಾಮದ ವಾರ್ಡ್ ಸಭೆ ಪಂಚಾಯಿತಿ ಸದಸ್ಯರಾದ ಶ್ರೀ ಪಿಸಿ ರಘು ಅವರ ಅಧ್ಯಕ್ಷತೆಯಲ್ಲಿ ಹೆಬ್ಬೆಟ್ಟಗಿರಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ. ಅಪರಾಹ್ನ 4:30 ಕೇನಿಡುಗಣೆ ಕೆಬಾಡಗ ಗ್ರಾಮದ ವಾರ್ಡ್ ಸಭೆ ಕೇನಿಡುಗಣೆ ಕೂಟಹೊಳೆ ಸಮುದಾಯ ಭವನದಲ್ಲಿ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಕೆಡಿ ಪಾರ್ವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕೆನಿಡುಗಣೆ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಮೈಸೂರು PG-13 ಮೂಡಿ ಮಕ್ಕಳ ಎಲ್ಲ ಅನುಕೂಲಕ್ಕೆ ಒತ್ತನಕ್ಕೆ ಅಲ್ಲತೆ ಸುಮಾರು 14 ಕಾಲೇಜಿಗೆ ಪಕ್ಕಾ ಪನ್ನಕ್ಕೆ ಮೈಸೂರು ನಲ್ಲ PG ಉಂಡು. ಅವರ ಮಾಹಿತಿಗೆ ಕಾಲ್ ಮಾಡಿ 9008353761. ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ENT ತಜ್ಞ ವೈದ್ಯರು ನಾಳೆ ಗುರುವಾರ 15ರಂದು ಬೆಳಗ್ಗೆ 10:00 ಮಧ್ಯಾಹ್ನ 1:00 ವಿರಾಜಪೇಟೆಯ ಮಗ್ಗುಲದ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ನಾರಾಯಣ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಹಾಗೂ ಪ್ರತಿ ಗುರುವಾರ ಡಾಕ್ಟರ್ ನವೀನ್ ಕುಮಾರ್ DS ಇವರಿಂದ ಸಾಮಾನ್ಯ ತಪಾಸಣೆ ಕ್ಲಿನಿಕ್ ಕೂಡ ಇರುತ್ತದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513408004. ನಿಧನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಮುಗುಟಗೇರಿ ಗ್ರಾಮ ಕಾರಣಾನ ಮಲ್ಚೀರ ಪೌತಿ ಅಯ್ಯಮ್ಮಾಯಂಗಡ ಮೂವು ಉತ್ತಯ್ಯ ಉತ್ತೆಮರಿಯಂಗ ಇಂದು ಮರಣಪಟ್ಟಿದ್ದು 72 ಬಯತ್ರ ಮಲ್ಚೀರ ಉತ್ತಯ್ಯ ಉತ್ತೆಮರಿ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12:30 ರೌಳಿಯ ಒಕ್ಕ ಕ್ಯಾಕೊಳುತ್ತಲ ನಡ್ಪಾಂದು ಒಕ್ಕಕಾರ ಅರಿಚುಟಿತು. ಮೂಲತ ಸೂರ್ಲಭಿ ಕಾರಳಾನ ಮೈಸೂರು ಊಟಗಳಿಲ್ಲ ವಾಸೈಂಜ ಓಡಿಯಂಡ ಪೌತಿ ಬಿದ್ದಪ್ಪಾಯಂಗಡ ಪೊಣ್ಣು ಗಂಗಮ್ಮಾಯಂಗ ಇಂದು ಮರಣಪಟ್ಟಿತ್ತು. 78 ಬಯತ್ರ ಓಡಿಯಂಡ ಗಂಗಮ್ಮ ತಾಮನೆ ಮುದ್ದಂಡ ಆಕಿರಿ ಕಾರ್ಯ ನಾಳೆ ಮೈಸೂರು SRS ಕ್ರಿಮಿಟೋರಿಯಂಲ ನಡ್ಪ. ಚೇರಂಬಾಣೆ ಗ್ರಾಮದ ದಿವಂಗತ ಲಿಂಗಪ್ಪ ಪೂಜಾರಿ ಅವರ ಪತ್ನಿ ಕಾವೇರಮ್ಮ ಸಣ್ಣಕ್ಕ ಅವರು ಇಂದು ನಿಧನರಾಗಿದ್ದಾರೆ. 93 ವರ್ಷ ಪ್ರಾಯದ ಕಾವೇರಮ್ಮ ಸಣ್ಣಕ್ಕ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:00 ಚೇರಂಬಾಣೆ ಕಾಲೇಜಿನ ಸಮೀಪವಿರುವ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ತಲ್ತಾರೆ ಶೆಟ್ಟಳಿಯ ಉರ್ದಳ್ಳಿ ಮನೆ ದಿವಂಗತ ಬಸಪ್ಪ ಅವರ ಮಗಳು ಅಕ್ಕಮ್ಮ ಹಾಲಮ್ಮ ಅವರು ಇಂದು ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ಉರ್ದಳ್ಳಿ ಮನೆ ಅಕ್ಕಮ್ಮ ಹಾಲಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3:00 ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.